ಡೈರೆಕ್ಟ್ ಭಾಷ್ಯಕ್ಕೆ ಹೋಗ್ಬಿಡೋಣ. ಏಕೆಂದ್ರೆ ಕನ್ನಡದಲ್ಲಿ ಅವೇ ಶಬ್ದಗಳನ್ನ ಅರ್ಥ ಮಾಡ್ತಿರ್ತಾರೆ, ಭಾಷ್ಯದಲ್ಲಿ ಆ ಶಬ್ದಗಳ ವಿವರಣೆ ಕೊಡ್ತಾರೆ. ತೈಜಸ ಪ್ರತಿಷೇಧ. ಈಗೇನಾಯ್ತು, ತೈಜಸ್ಸನ ವಿಷಯವನ್ನ ಮಾತಾಡುವಾಗ ವಿಶ್ವ ತೈಜಸ ಪ್ರಾಜ್ಞ, ಹೌದಾ? ವಿಶ್ವನ ವಿಷಯ ಮಾಡುವಾಗ ಬಹಿಷ್ಪ್ರಜ್ಞಂ ಅಂತ ಶಬ್ದನ ಉಪಯೋಗ ಮಾಡಿ, ತೈಜಸ್ಸನನ್ನ ಮಾತಾಡುವಾಗ ಅಂತಃಪ್ರಜ್ಞ ಅಂತ ಹೇಳಿ, ಹೌದಾ? ಆಮೇಲೆ ಇವನು ಪ್ರಜ್ಞಾನ ಘನಂ ಅಂತ ಇವನಿಗೆ ಕರೆ, ಅವುಗಳನ್ನು ವಿವರಿಸ್ತಾರೆ. ನಾ ಅಂತಃಪ್ರಜ್ಞಂ ಅಂದ್ರೆ ಅರ್ಥ ಏನು? ತೈಜಸ್ಸನಲ್ಲ. ತುರಿಯನ ವಿಷಯ ಹೇಳಬೇಕಾಗಿದೆ. ಯಾರಿವನು ತುರಿಯ? ಅಡಿಗೆ ಮನೆಯಲ್ಲ ತುರಿದದ್ದು ತುರಿಯ ಯಾರಿವನು? ಒಂದೊಂದು ಹೇಳ್ತಾರೆ ತುರಿಯ ಯಾವನು ಅಂತಂದ್ರೆ, ನಾವು ಒಂದು ಶಬ್ದ ಹೇಳ್ಬೋದು ಗಾಢ ನಿದ್ರಸ್ತ, ಇಲ್ಲ ಗಾಢ ನಿದ್ರಸ್ತನು ಅಲ್ಲ, ಈ ಮೂರನ್ನು ಹೊರತುಪಡಿಸಿ ಅಂತ ಮಾತ್ರ ಹೇಳ್ಬೋದೇ ವಿನಃ ಅವನು ಯಾರು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ ಸದ್ಯ. ನಮ್ಮ ಹತ್ರ ಶಬ್ದಗಳಿಲ್ಲ ಸದ್ಯಕ್ಕೆ, ಇವನು ಯಾರು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ. ಆದ್ರೆ ಇಷ್ಟು ಹೇಳಬಹುದು, ಅವ್ ಮೂರು ಇವನಲ್ಲ ಅಂತ. ಗೊತ್ತಾಯ್ತಾ? ಆ ಮೂರಂದ್ರೆ ಯಾವು? ಮೊದಲನೇದ್ದು ನಾ ಅಂತ ಪ್ರಜ್ಞಂ, ಸೂಕ್ಷ್ಮ ಉಪಕರಣಗಳಿಂದ ಕೂಡಿದವನು, ಏಳು ಅಂಗಗಳಿಂದ ಕೂಡಿದವನು, ಹತ್ತೊಂಬತ್ತು ಮುಖಗಳಿಂದ ಕೂಡಿದವನು, ಅಂತಃಪ್ರಜ್ಞನ ಒಳಗನೆ ಎಚ್ಚರ ಇದ್ದವನು ಯಾವನು? ಅವನು ಇವನಲ್ಲ. ಅಂತಃಪ್ರಜ್ಞೆ ಯಾರು? ಸಪ್ತಾಂಗ ಏಕೋನವಿಂಶತಿ ಮುಖ, ಅವನಿಗಿರುವಂತಹ ಲಕ್ಷಣಗಳು ಸಲಕರಣೆಗಳು, ಅವನ ಜೊತೆಗಿರುವಂತಹ ಸಲಕರಣೆಗಳು ಇವು ಇವನಿಗೆ ಅವನಿಗೆ ಇರ್ತಾವೆ. ಯಾರಿಗೆ? ಅಂತಃಪ್ರಜ್ಞನಿಗೆ. ಅಂತಃಪ್ರಜ್ಞನಿಗೆ ಅವನ ತೈಜಸ ಅಂತ ಕರ್ತೇವೆ. ಆ ತೈಜಸ್ಸನು ಇವನಲ್ಲ ಅದ್ರ ಅಂತ ಹೇಗೆ ಹೇಳೋದಾಗಾದ್ರೆ ಅದನ್ನ ನ ಅಂತಃಪ್ರಜ್ಞ ಅಂತ ಹೇಳ್ತಾ. ನ ಅಂತಃಪ್ರಜ್ಞ ಅಂದ್ರೆ ಕನಸು ಕಾಣುವವನಲ್ಲ, ಭಾವಿಸುವವನಲ್ಲ, ಅಂದುಕೊಳ್ಳುವವನಲ್ಲ, ಅನಿಸಿಕೆಗಳಿಂದ ಕೂಡಿದವನು ಅಲ್ಲ, ರಾಗದ್ವೇಷಗಳಿಂದ ಕೂಡಿದವನು ಅಲ್ಲ, ಇಷ್ಟಾನಿಷ್ಟಗಳಿಂದ ಕೂಡಿದವನು ಅಲ್ಲ. ಇವರೆಲ್ಲ ಒಳಗೆ ಇದ್ದಾರೆ ನೋಡ್ರಿ, ಇಷ್ಟ ಅನಿಷ್ಟ ಬೇಕು ಬೇಡ ರಾಗ ದ್ವೇಷ ಒಳ್ಳೆಯದು ಕೆಟ್ಟದು ಪುಣ್ಯ ಪಾಪ ಮಾಡಬೇಕು ಮಾಡಬಾರ್ದು ಹೋಗ್ಬೇಕು ಹೋಗ್ಬಾರ್ದು ತಿನ್ಬೇಕು ತಿನ್ಬಾರ್ದು ನೋಡ್ಬೇಕು ನೋಡ್ಬಾರ್ದು ಇವರು ಎಲ್ಲಿದ್ದಾರೆ? ಹೊರಗಿದ್ರೆ ಅವರು ಅವ್ರು ಯಾರು? ಇವನಲ್ಲ ಇವನ್. ನಾಲ್ಕನೇ ತುರಿಯನಿದ್ದಾನಲ್ಲ ಅವನಲ್ಲ. ಯಾರಲ್ಲ? ಅವ ಅಂತಃಪ್ರಜ್ಞನು ಇವನಲ್ಲ. ಅದನ್ನ ಹೇಗ್ ಹೇಳೋದು? ತೈಜಸ್ಸನು ಇವನಲ್ಲ ಅದನ್ನ ಹೇಗ್ ಹೇಳೋದು? ನಾ ಅಂತಃಪ್ರಜ್ಞಂ ಅಂತ ಹೇಳೋದು ಮೂಲಕವಾಗಿ ಇವನು ತೈಜಸ್ಸನಲ್ಲ ಅಂತ ಸೇತು, ಹೌದಾ? ಇದು ತೈಜಸ ಪ್ರತಿಷೇಧ. ತೈಜಸ ಪ್ರತಿಷೇಧ ಅಂದ್ರೇನು? ತೈಜಸ್ಸನಲ್ಲ. ನೆಕ್ಸ್ಟ್ ಬರ್ತದೆ, ಆ ತೈಜಸ್ಸನಲ್ಲದೆ ಹೋದ್ರೆ ಇವನು ವಿಶ್ವನಾಗಿರಬಹುದು. ವಿಶ್ವನನ್ನು ಏನಂತ ಕರೆದಿರಿ? ಈ ವಿಶ್ವನಿಗೆ ಏನ್ ಲಕ್ಷಣ ಕೊಟ್ಟಿರಿ? ಬಹಿಷ್ಪ್ರಜ್ಞ, ಹೌದಾ? ನ ಬಹಿಷ್ಪ್ರಜ್ಞಂ, ನ ಬಹಿಷ್ಪ, ಹೊರಗಿನ ವಿಷಯಗಳಲ್ಲಿ ಅಭಿಮಾನಗೊಂಡಂತಹ ಹೊರಮುಖವಾದ ಇಂದ್ರಿಯಗಳಲ್ಲಿ ಅಭಿಮಾನಗೊಂಡಂತಹ ಹೊರಮುಖವಾದಂತಹ ಕರ್ಮ ಕ್ರಿಯೆಗಳಲ್ಲಿ ಜಾತಿ ಗುಣಗಳಲ್ಲಿ ಅಭಿಮಾನ ಪಟ್ಟಂತಹ ಜಾಗೃತನ ಇವೆಲ್ಲ ಇರ್ತವೆ. ನಾನು ಈ ಡ್ಯೂಟಿಗೆ ಸೇರಿದನು, ನಾನು ಈ ಪ್ರೊಫೆಷನ್ ಸೇರಿದನು, ನಾನು ಈ ನೌಕರಿ ಮಾಡುವವನು, ನನಗೆ ಈ ಪ್ರಕಾರವಾದ ಫ್ಯಾಮಿಲಿ ಇದೆ, ನನ್ನ ಕುಲ ಹಿಂಗಿದೆ, ನನ್ನ ಗೋತ್ರ ಹಿಂಗಿದೆ. ಕೆಲವರು ಯಾರು ಇವರೆಲ್ಲ ಇಂಥ ಮಾಡಿ ಇಂಥಕ್ಕೆ ನಾನು ಹೋಗ್ಲೇಬೇಕು, ಅರ್ಜೆಂಟ್ ಹೋಗ್ಬೇಕಾಗಿದೆ, ನಾನು ಬಸ್ನಿಂದ ಹೋಗೋದಿಲ್ಲ, ನಾನು ಫ್ಲೈಟ್ನಿಂದ ಹೋಗ್ತೀನಿ. ಕರ್ತೃ ಕರ್ಮಗಳಿಂದ ಸಹಿತವಾದ ಕರ್ತೃ, ಬರೇ ಕರ್ತೃ ಅಂದ್ರೆ ಒಳಗಿದ್ದಾನೆ, ಕರ್ಮಗಳಿಂದ ಸಹಿತವಾದ ಕರ್ತೃ. ಕರ್ಮಗಳನ್ನ ಮಾಡದೇನೆ ಕರ್ತೃ ಆಗಿ ಒಳಗಿರ್ಬಹುದು, ಇರ್ಬೋದು ಇಲ್ಲೋ. ಕರ್ಮಗಳನ್ನ ಮಾಡದೆ, ಕರ್ಮಗಳನ್ನ ಮಾಡದೇನೆ ಕರ್ತೃ ಆಗಿ ಒಳಗಿರ್ಬಹುದಲ್ಲ. ಹ್ಮ್ ಅಂತ ಬರೋಲ್ಲ, ಮಧ್ಯೆ ಮಧ್ಯೆ ಹೇಳ್ತೇ ಸರ್, ಲಕ್ಷ್ಯ ಇರಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಹೀಗಾಗಿ ಇವನು ಬಹಿಷ್ಪ್ರಜ್ಞನು ಅಲ್ಲ, ಅರ್ಥಾತ್ ವೈಶ್ವಾನರನು ಅಲ್ಲ, ವಿಶ್ವನಲ್ಲ. ವ್ಯಷ್ಟಿಯೊಳಗೆ ವಿಶ್ವ, ಸಮಷ್ಟಿಯೊಳಗೆ ವೈಶ್ವಾನರ. ಆಯ್ತಾ? ವ್ಯಷ್ಟಿಯೊಳಗೆ ಇವನು ವಿಶ್ವ, ವಿಶ್ವನು ಗಾಢ ನಿದ್ರಸ್ಥನಲ್ಲ. ಓ, ಈ ಎರಡರ ಮಧ್ಯದ ಸ್ಟೇಜ್ ಇರ್ಬೋದೇನೋ, ಎರಡರ ಮಧ್ಯದ್ದು ಕನಸು ಎಚ್ಚರದ ಮಧ್ಯಾವಸ್ಥ, ಅವಸ್ಥೆಯಲ್ಲ ಅದನ್ನ ನೋಡು. ಇಲ್ಲಿ ಹೊಡೆತ ಬಿದ್ದದ್ದು ಆ ಅವಸ್ಥೆಯಲ್ಲಿ. ಯಾವ ಯಾವ ಅವಸ್ಥೆ ಅಂತಂದ್ರೆ, ಈ ಕಡೆಗೆ ಎಚ್ಚರವು ಪೂರ್ತಿ ಇಲ್ಲ, ಈ ಕಡೆಗೆ ಕನಸು ಅಂತೂ ಇಲ್ಲೇ ಇಲ್ಲ, ಈ ಮಧ್ಯದಲ್ಲಿ ಇರ್ತದ ನೋಡು. ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ, ಜಾರಿ ಹೋಗೋದು ಮತ್ತೆ ಜಾರಿ ಬರೋದು. ಎಚ್ಚರದಿಂದ ಜಾರಿ ಕನಸಿಗೆ ಹೋದಿ, ಆ ಜಾರುವ ಸ್ಥಿತಿ. ಆ ನಂತರ ಕನಸಿನಿಂದ ನೀವತ್ತು ಎಚ್ಚರಕ್ಕೆ ಬಂದು, ಆ ಎಚ್ಚರಕ್ಕೆ ಬರುವಂತ ಆ ಜಾರುವ ಸ್ಥಿತಿ. ಆ ಜಾರುವ ಸ್ಥಿತಿಗೆ ಏನಿದೆನೋ ಅದಿರ್ಬೋದು ನೋಡಿ. ನಾಲ್ಕನೇದು ಹೇಳ್ತಾರೆ, ನ ಉಭಯ ಪ್ರಜ್ಞಂ, ಉಭಯತಃ ನ ಉಭಯತಃ ಪ್ರಜ್ಞಂ ಜಾಗೃತ ಸ್ವಪ್ನಯೋ ಅಂತರಾಲ ಅವಸ್ಥಾ ಪ್ರತಿಷೇಧ ನ ಪ್ರಜ್ಞಾನಧನಂ. ಸುಷುಪ್ತ ಅವಸ್ಥಾ ಪ್ರತಿಷೇಧ ಬೀಜ ಭಾವ ಅವಿವೇಕ ರೂಪತ್ವಾತ್. ಜಾಗೃತ ಸ್ವಪ್ನಯೋ ಅಂತರಾಲ ಅವಸ್ಥಾ, ಸ್ವಪ್ನ ಮತ್ತು ಜಾಗೃತಗಳ ಮಧ್ಯದಲ್ಲಿಯ ಏನು ಸ್ಥಿತಿ ಇದೆ, ಅಂತರಾಲ ಸ್ಥಿತಿ. ಯಾ ಟ್ರಾನ್ಸಿಷನ್ ಏನು, ಅವನು ಅಲ್ಲಿಂದ ಇಲ್ಲಿ ಜಂಪ್ ಆಗ್ತಾನೆ. ಆ ಜಂಪ್ ಮಾಡುವ ಆ ಸ್ಥಿತಿ ಇದೆಯಲ್ಲ, ಅದು ಉಭಯ ಪ್ರಜ್ಞ ಅಂತ. ಉಭಯತಃ ಪ್ರಜ್ಞ ಇರಬಹುದ, ಯಾಕಿಲ್ಲ? ನಮ್ದು ನಿಂತ ಭಾಷೆದಲ್ಲಿ ಜಿಜ್ಞಾಸ ಇಲ್ಲ, ನಮ್ದು ನಿಂತ ಜಿಜ್ಞಾಸ. ನಿದ್ರೆ ಮತ್ತು ಎಚ್ಚರಾವಸ್ಥೆಯ ಮಧ್ಯದಲ್ಲಿ ಕನಸಿನ ಸಾಧ್ಯತೆ ಇದೆ. ಕನಸು ಮತ್ತು ಎಚ್ಚರದ ಮಧ್ಯದಲ್ಲಿ ಒಂದು ಯಾವುದಾದ್ರೂ ಸ್ಥಿತಿ ಇದೆಯಾ? ಯಾಕಿಲ್ಲ? ಎಚ್ಚರದಿಂದ ಕನಸಿಗೆ ಹೋಗ್ತಾನೆ, ಹೋಗೋದನ್ನ ಆಕ್ಷನ್ ನಲ್ಲಿ ಸ್ವಲ್ಪ ಸಮಯ ಇರ್ತದಲ್ಲ, ಸಮಯದ ವ್ಯವಧಾನ ಇಲ್ಲದೇನೆ ಒಂದು ಅವಸ್ಥೆಯಿಂದ ಒಂದು ಅವಸ್ಥೆ ಪ್ರಾಪ್ತ ಆಗ್ತದೆ. ಫ್ರ್ಯಾಕ್ಷನ್ ಕೂಡ ಇಲ್ಲ, ಅದಕ್ಕೆ ನಾವು ಟ್ರಾನ್ಸಿಷನ್ ಅಂತ ಕರೀತೀವಿ. ಹೆಂಗೆ ಅಂದ್ರೆ ಕ್ಷಣಾರ್ಧದಲ್ಲಿ ಅನ್ನುವ ಶಬ್ದವೂ ಕೂಡ ಇಲ್ಲಿ ಲಿಮಿಟೆಡ್ ಆಗ್ತದೆ, ಅದು ಕೂಡ ಇಲ್ಲಿ ಉಪಯೋಗ ಅಷ್ಟು ಗ್ಯಾಪ್ಲೆಸ್, ಗ್ಯಾಪ್ ಇಲ್ಲ. ಹಿಂಗ್ ಹಿಂಗ್ ಹೆಚ್ಚು ತಪ್ತದ, ಹಿಂಗ್ ಕನಸು ತಪ್ತದ, ಹಿಂಗ್ ಹೆಚ್ಚಲ. ಹಾ, ಆದರೂ ಹಾಗೊಂದು ಸ್ಥಿತಿ ಇದೆ ಅಂತ ನೀವು ಅನ್ಕೊಂಡ್ರೆ ಅದಕ್ಕೆ ಒಂದು ಹೆಸರು ಕೊಡ್ತಾರೆ, ಏನು? ಉಭಯತ ಪ್ರಜ್ಞ. ಉಭಯತ ಪ್ರಜ್ಞ ಅಂದ್ರೆ ಅರ್ಧ ಕನಸು ಅರ್ಧ ಎಚ್ಚರ, ಉಭಯತ ಇಲ್ಲಪ್ಪ. ಹಾಗೊಂದು ಅವಸ್ಥೆ ಇದ್ರೆ ಏನಾಗ್ತದೆ, ಕನಸಿನಲ್ಲಿ ಟಿಕೆಟ್ ತಗೋತಾನೆ. ಆಮೇಲೆ ಕನಸಿನಲ್ಲಿ ಟ್ರೈನ್ ಹೋಗ್ತಾನೆ, ಹೌದಾ? ಕನಸಲ್ಲಿ ಟ್ರೈನ್ ತಿಳ್ಕೊಳ್ಳಿ, ಆ ಟಿಕೆಟ್ ವ್ಯಾಲ್ಯೂ ಮುಗಿದು ಹೋಗ್ತದೆ ದಿಲ್ಲಿಗೆ. ದಿಲ್ಲಿಗೆ ಮುಗಿಬೇಕಾದ್ರೆ ಅದು ಆಗ್ರಾಕ್ ಮುಗಿದು ಹೋಗ್ತದೆ. ಈಗ ಅವ್ ಎಲ್ಲಿ ಇಳಿಬೇಕು? ಈಗ ಆಗ್ರಾಕ್ ಇಳಿಬೇಕು, ಹೌದಲ್ಲ? ಎಚ್ಚರ ಇಳಿದ್ಮೇಲೆ ಎಚ್ಚರ ಆಗ್ತದೆ. ಸೊ ಎಚ್ಚರ ಇಲ್ಲ, ಈಗ ನಾವು ಆಗ್ರಹ ಹೋಗ್ಬೇಕಲ್ಲ, ಆಗ್ರಹ ಎಚ್ಚರ ಆಗ್ತಾನೆ. ಎಲ್ಲ ಆಗ್ತಾನ ಅವ? ಇಲ್ಲ, ಹುಬ್ಬಳ್ಳಿ ಆಗ್ತಾನೆ, ಹೌದಾ? ಮನ್ಸಿನಲ್ಲಿ ಎಚ್ಚರ ಆಗ್ತಾನೆ. ಈಗ ಕಮ್ಮ ಟೆಲ್ ಮಿ, ಹಾಗಾದ್ರೆ ಏನಾಯ್ತು ಅಂದ್ರೆ? ಈಗ ಸ್ವಲ್ಪ ಆದ್ರೂ ಸ್ವಲ್ಪ ಇದು ಇದೆಯಾ ಇಲ್ಲಿ? ಅರ್ಧ ಟಿಕೆಟ್ ಉಪಯೋಗಕ್ಕೆ ಬಂತು, ಯಾಕಂದ್ರೆ ನಾನು ಅರ್ಧಕ್ಕೆ ಇಳಿದೆ, ಅರ್ಧ ಟಿಕೆಟ್ ಉಪಯೋಗ ಬಂತು, ಇನ್ನು ಅರ್ಧ ಪ್ರಯಾಣ ಇದು. ನಾನು ಇಲ್ಲಿ ಎಚ್ಚರ ಆಗಿದ್ದೀನಿ ಅಗ್ರಾದೊಳಗ, ಇನ್ನು ಮುಂದಿನ ಪ್ರಯಾಣ ನಾನು ಮತ್ತೆ ಮುಂದುವರಿಸ್ಬೇಕು ಅನ್ನುವಂಥ ಎಚ್ಚರ ಆಗಿದೆ ನನಗೆ ಅಂತ. ಅರ್ಧ ಕನಸು ಅರ್ಧ ಎಚ್ಚರವೂ ಇರ್ಲಿಕ್ಕೆ ಸಾಧ್ಯವೇ? ಅಪ್ಪಿ ತಪ್ಪಿ ಕೂಡ ಸಾಧ್ಯ ಇಲ್ಲ. ಹಿಂಗ್ ಕನಸು ಕಟ್ ಆಗ್ತದೆ, ಹಿಂಗೆ ಎಚ್ಚರ ಆಗುತ್ತೆ. ಇಲ್ಲ ಅಂದ್ರೆ ನಿದ್ರೆ ಹೋಗುತ್ತೆ, ಗೋತಾಳ್ ಪಾಸ್. ನಿದ್ರೆಯಿಂದ ಕನಸಿಗೆ, ಕನಸಿಂದ ವಾಪಸ್ ನಿದ್ರೆಗೆ ಹೋಗುತ್ತೆ, ಅಥವಾ ನಿದ್ರೆಯಿಂದ ಕನಸು, ಕನಸಿನಿಂದ ಎಚ್ಚರಿಗೆ ಬಂದಿರುತ್ತೆ. ಅನ್ಯಥಾ ಗ್ಯಾಪ್ ಅನ್ನೋದಂತೂ ಇಲ್ಲೇ ಇಲ್ಲ. ಆದ್ರಿಂದ ನ ಉಭಯತಃ ಪ್ರಜ್ಞಂ, ಏನ್ ತೋರಿಸ್ತಿದೋ? ಜಾಗ್ರತ ಸ್ವಪ್ನಯೋಹೋ, ಜಾಗ್ರತ ಮತ್ತು ಸ್ವಪ್ನ ಅನ್ನುವ ಅವಸ್ಥೆಗಳ ಮಧ್ಯದಲ್ಲಿ ಅಂತರಾಲ ಅವಸ್ಥಾ, ಇನ್ನೊಂದು ಅವಸ್ಥಾ ಇದೆ, ಅದು ನಾವು ಇಲ್ಲಿ ಉಭಯತ ಪ್ರಜ್ಞೆ ಅಂತ ಕರೆದು ಅಂತರಾಲ ಅವಸ್ಥಾ ಅಂತ ಅಂದುದ್ದೆ. ಆದರೆ ಅದು ಕೂಡ ಪ್ರತಿಷೇಧ, ಅದು ಇಲ್ಲಿ ಇಲ್ಲ. ಇಲ್ಲಿ ಅದು ತುರ್ಯದಲ್ಲಿ ಅವು ಇಲ್ಲ, ತುರ್ಯದಲ್ಲಿ ವೈಶ್ವಾನರನಿಲ್ಲ, ವಿಶ್ವ ಇಲ್ಲ, ತುರ್ಯನಲ್ಲಿ ತೈಜಸನಿಲ್ಲ, ತುರ್ಯದಲ್ಲಿ ಅಂತರಾಲ ಅವಸ್ಥಾನು ಇಲ್ಲ. ಸರಿ ಆಯ್ತಾ? ಇನ್ನು ಮುಂದಿನ ನೋಡಿ, ನ ಪ್ರಜ್ಞಾನ ಘನಂ ಸುಷುಪ್ತ ಅವಸ್ಥಾ ಪ್ರತಿಷೇಧ. ನಿದ್ರಾವಸ್ಥ, ಸುಷುಪ್ತಿ ಅವಸ್ಥ ಅಂದ್ರೆ ನಿದ್ರಾವಸ್ಥೆ. ನಿದ್ರಾವಸ್ಥಾ ಅನುಭವ ಹೇಗಿದ್ದೀವಿ ಅನುಮಾನದಿಂದ ಹೇಳ್ರಿ ಅಂತ ನಾವು ಹೇಳಿದ್ದಾದ್ರೆ ನೀವು ಹೇಗೆ ಹೇಳ್ತೀರಿ? ನಿದ್ರಾವಸ್ಥ ಸ್ವಾಮಿ, ನಿದ್ರಾವಸ್ಥ ಅನುಭವ ಹೇಗಿತ್ತು ಅಂತ ಹೇಳಲಿಕ್ಕೆ ನಮ್ಗೆ ಹೆಂಗ್ ಸಾಧ್ಯ? ಯಾಕಂದ್ರೆ ಅವ್ರು ಇದ್ದಿದ್ದೇ ಇಲ್ಲ ಅಂತ ವ್ಯಾವಹಾರಿಕವಾಗಿ ಹೇಳಿರ್ತೀರಿ. ಅನುಮಾನದಿಂದ ಹೇಳ್ಬಹುದಲ್ವಾ? ಹೇಗಿತ್ತದು ಅನುಭವ? ಆನಂದವಾಗಿ. ಎಂತ ಆನಂದ ಅದು? ಏನಾದ್ರೂ ಒಂದು ವಸ್ತು ಜಾಮೂನ್ ಇದ್ದಂತ ಆನಂದವೇ? ಅದು ಮಸಾಲ ದೋಸೆ ಇದ್ದಂತ ಆನಂದವೇ? ಅದು ಸಂಪಿಗೆ ಹೂವಿನ ಆನಂದವೇ? ಅದು ಎಂತ ಆನಂದ? ಅದು ಹೊರಗಿನ ಯಾವ ವಿಷಯ ವಸ್ತುಗಳು ಇಲ್ಲ. ಮತ್ತೆ ಎಲ್ಲಿಂದ ಬಂತದ ಆನಂದ? ಇಲ್ಲೇ ಸಿಕ್ಕಾಕೊಂಬುದು ನಾವು, ಇಲ್ಲೇ ಸಿಕ್ಕಾಕೊಂಬುದು ಅದೇ ಆತ್ಮಾನಂದ, ಅದೇ ಬ್ರಹ್ಮಾನಂದ ಸಿಕ್ಕಾಕೊಂಬಿಟ್ಟಿದೆ ನಾವು. ನನಗೆ ಈ ಪ್ರಶ್ನೆ ಕೇಳಿ ಅಲ್ಲ, ಅದೇನದು? ಅಭಾವ ಆನಂದ. ಅಲ್ಲಿ ಯಾವ ಭಾವ ಇಲ್ಲ, ವಿಷಯಾದಿ ಶಬ್ದ ಸ್ಪರ್ಶಾದಿಗಳ ಭಾವ ಇಲ್ಲ, ವಿಶೇಷಣಗಳು ಜಾತಿ ಕ್ರಿಯೆಗಳ ಭಾವ ಇಲ್ಲ, ಯಾವ ವಿಕಾರಗಳ ಭಾವ ಇಲ್ಲ, ಜನ್ಮಾದಿ ವಿಕಾರಗಳ ಭಾವ ಇಲ್ಲ, ಹ್ಯಾಪಿ ಬರ್ತ್ಡೇ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವ ಭಾವ ಇಲ್ಲ, ಜನ್ಮ ಮರಣಗಳ ಭಾವವೂ ಇಲ್ಲ, ಅವು ಎಲ್ಲ ಭಾವಗಳಿಂದ ರಹಿತವಾದಂತಹ ಸ್ಥಿತಿ ಅದು ಅಭಾವ ಸ್ಥಿತಿ. ನಾವು ಆನಂದಿಸುವ ಆನಂದ ಅನುಮಾನದಿಂದ ಹೇಳಬೇಕಾದರೆ ಅದು ಹೇಗೆ ಹೇಳ್ತೀವಿ ಅಂತಂದ್ರೆ ಅದು ಆನಂದವಾಗಿತ್ತು. ಅನುಮಾನ ಅದು ಹೇಗೆ ಪಟ್ಟಿವಿ, ನಾವು ಅನುಮಾನವನ್ನು ಹೇಗೆ ಪಟ್ಟಿವಿ, ಇನ್ಫರೆನ್ಸ್ ಹೆಂಗಾಯ್ತು? ಒಂದು ಸ್ಥಿತಿಯಲ್ಲಿ ಪ್ರವೇಶವಾಗುವ ಪೂರ್ವದಲ್ಲಿ ನಾನು ಎಚ್ಚರ ಇದ್ದೆ, ತಿಳ್ಕೊಳ್ಳಿ. ಯಾವ ಎಚ್ಚರದ ಸ್ಥಿತಿಯಲ್ಲಿ ನಾನು ಇನ್ನೊಂದು ಸ್ಥಿತಿಗೆ ಪ್ರವೇಶ ಆದೇನೋ ಆ ಸ್ಥಿತಿಯಿಂದ ಹೊರಗೆ ಬಂದಾಗ ಕೂಡ ನಾನು ಮೊದಲಿನ ಸ್ಥಿತಿಯಲ್ಲೇ ಇದ್ದೇನೆ. ಮೊದಲಿನ ಸ್ಥಿತಿ ಯಾವುದು? ಎಚ್ಚರ. ಈಗ ನಂತರದ ಸ್ಥಿತಿ ಯಾವುದು? ನಿದ್ರ. ಎಚ್ಚರದ ಸ್ಥಿತಿಯಲ್ಲಿ ಇದ್ದುಕೊಂಡೇ ನಾನು ನಿದ್ರೆಗೆ ಹೋಗಿದ್ದೆ. ನಿದ್ರೆಯಿಂದ ನಾನು ಈಚೆಗೆ ಬಂದಾಗ ಮತ್ತು ಅದೇ ಮುಂಚಿನ ಎಚ್ಚರದ ಸ್ಥಿತಿಯಲ್ಲೇ ಇದ್ದೇನೆ. ಇದರರ್ಥ ಮಧ್ಯದಲ್ಲಿ ನಾನು ಏನು ಅವಸ್ಥೆಯಲ್ಲಿದ್ದೆ ಆ ಅವಸ್ಥೆನ ನಿದ್ರಾವಸ್ಥಾ ಅಂತ ಇಲ್ಲಿ ಹೇಳಲ್ಪಡುತ್ತದೆ. ಗೊತ್ತಾಗಲಿಲ್ಲ ಜಾಗೃತ ಕ್ಷೇತ್ರದಂತೆ ಸ್ವಪ್ನ ಕ್ಷೇತ್ರದಂತೆ ನಿದ್ರಾ ಕ್ಷೇತ್ರ ಒಂದು ಇದೆ ಅಂತ ಗುರುತಿಸೋನು ಅಲ್ಲಿಲ್ಲ, ಗುರುತಿಸಬೇಕಾದ ಕ್ಷೇತ್ರವೂ ಇಲ್ಲ. ಅದು ನಿನಗೆ ನಿದ್ರಾ ಅನುಭವ ಆಯಿತು, ಸುಖವಾಗಿ ನಿದ್ರಿಸಿದೆ, ಆನಂದವಾಗಿತ್ತು ಅಂತ ಹೇಳ್ತೀಯಲ್ಲ, ಅದು ಎಂಥ ಆನಂದ? ನಾವು ಸ್ವಲ್ಪ ಜಿಜ್ಞಾಸದ ಕೊರತೆ ಇದ್ದಾಗ ಏನ್ ಹೇಳ್ತೀವಿ, ಅದೇ ಬ್ರಹ್ಮಾನಂದ ಸ್ವಾಮೀಜಿ, ಅದೇ ಆತ್ಮಾನಂದ ಅಂತ. ಅದೇ ಬ್ರಹ್ಮಾನಂದ, ಅದು ಆತ್ಮಾನಂದ ಅಂತಂದ್ರೆ ಅದನ್ನು ನಾವು ಮತ್ತೆ ಮತ್ತೆ ಅನುಭವಿಸ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಮತ್ತೆ ಮತ್ತೆ ನಿದ್ರೆ ಹೋಗ್ಬೇಕು. ಶಾಶ್ವತವಾಗಿ ಅನುಭವಿಸ್ಬೇಕಂದ್ರೆ ವೆರಿ ಸಿಂಪಲ್ ಲಾಜಿಕ್. ಯಾಕೆ ಅರ್ಥ ಆಗುದಿಲ್ಲ ಅವರಿಗೆ? ನಂಬರ್ ಒನ್. ನಂಬರ್ ಟೂ, ಹಾಗೆ ಸುಷುಪ್ತ ಸ್ಥಿತಿಯೇ ಒಂದು ಬ್ರಹ್ಮಾನಂದ ಅಂತ ಆಗಿದ್ದರೆ ಅದನ್ನ ತೃತೀಯ ಅಂತ ಯಾಕೆ ಕರಿಬೇಕಾಗಿತ್ತು? ಆಮೇಲೆ ಚತುರ್ಥ ಇನ್ನೊಂದು ಇದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಮತ್ತೆ ಎಚ್ಚರ ಬರ್ತಾನೆ. ಚತುರ್ಥ ಅಂದ್ರೆ ತುರಿಯ ಅಲ್ವಾ, ಚತುಷ್ಪಾದ. ಪ್ರಥಮ ಪಾದ ವಿಶ್ವ, ದ್ವಿತೀಯ ಪಾದ ತೈತಸ, ಮತ್ತೆ ಗಾಢ ನಿದ್ರಾತನ ಪಾದ ಯಾವುದು? ಪ್ರಾಜ್ಞ. ಇದ ಮೂರು ಬಿಟ್ಟುಕೊಟ್ಟು ತುರಿಯ ಇದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಒಂದು ವೇಳೆ ಈ ಗಾಢ ನಿದ್ರೆಯೇ ಆತ್ಮಾನಂದ ಆಗಿತ್ತು ಅಂತಂದ್ರೆ ಮುಗಿದೋಯ್ತಲ್ಲ, ಇನ್ನು ನಾಲ್ಕನೇದ್ದು ಎಲ್ಲಿದೆ ನಮಗೆ? ಹೌದಲ್ಲ, ಗಾಢ ನಿದ್ರೆಯೇ ಒಂದು ವೇಳೆ ಆತ್ಮಾನಂದ ಆಗಿತ್ತು ಅಂತಂದ್ರೆ ಇವೆಲ್ಲ ಪ್ರಜ್ಞೆಗಳನ್ನ ಹೊರತುಪಡಿಸಿ ಇನ್ನೊಂದು ಇದೆ ಅಂತ ಇಲ್ಲೇನು ಈಗ ಅದಾಗ ಮಾಡ್ತಾ ಇದ್ದೆ ನಾನು ಪ್ರಜ್ಞ ಇವೆಲ್ಲ ಬಿಟ್ಟುಕೊಟ್ಟು ಒಂದಿದೆ ಅಂತ ನಾವು ಹೇಳೋ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ಈ ಮೂರಲ್ಲೇ ಮುಗಿದೋಗುತ್ತಲ್ಲ. ಆಯ್ತಲ್ಲ, ಅದು ಆತ್ಮ ಗೊತ್ತಾಯ್ತಾ, ಅದು ಸುಷುಪ್ತಿಯಲ್ಲಿಯೂ ಇದೆ, ಹಾಗಾದ್ರೆ ಜಾಗೃತದಲ್ಲಿಯೂ ಇದೆ, ಇದೆಯೇ ಇಲ್ಲ, ಅದು ಕನಸಿನಲ್ಲೂ ಇದೆ, ಮೂರು ಅವಸ್ಥೆಗಳಲ್ಲೂ ಇದೆ. ಗಾಢದ್ರಲ್ಲಿ ಮಾತ್ರ ಇದೆ ಅಂತ ಯಾಕೆ ಹೇಳಬೇಕು? ಗಾಢದ್ರಲ್ಲಿ ಮಾತ್ರ ಇದೆ ಅಂತ ಯಾಕೆ ಹೋಗಿ ನಿಮ್ಗೆ ಸಹಾಯ ಮಾಡ್ತೇನೆ ನಾನು ನಿಮ್ಗೆ ವಾದಕ್ಕೆ. ಏನು ಅಂತಂದ್ರೆ ಗಾಢದ್ರಲ್ಲಿ ಬಾಕಿ ಯಾವ ಅಟ್ಯಾಚ್ಮೆಂಟ್ಸ್ಗಳು ಇರೋದಿಲ್ಲ. ಗಾಢ ನಿದ್ರೆಯಲ್ಲಿ ಇತರ ಯಾವ ಎಂಟ್ಯಾಂಗಲ್ಮೆಂಟ್ಸ್ ಇರೋದಿಲ್ಲ, ಅಂಟುಗಳು ಇರೋದಿಲ್ಲ. ಇತರ ಅಂದ್ರೆ ಯಾವುದು? ಇವೆಲ್ಲ ಏಕೋನವಿಂಶತಿ ಮುಖ, ಇವೆಲ್ಲ ಏನು ಅಂಗಗಳಿವೆ, ಇವು ಏನು ಆ ಜಾಗೃತ ಸ್ವಪ್ನದಲ್ಲಿವೆ, ಅವು ಯಾವೂ ಇವನಿಗೆ ಅಂಟಿಕೊಂಡಿಲ್ಲ. ಓಕೆ, ಅದನ್ನು ಒಪ್ಕೊಂಡ್ವಿ. ಅವ ಇದ್ದಾನನ್ನು ಎಚ್ಚರದಿಂದ ಆನಂದ ಅಂತ ಹೇಳ್ತಾ ಇದ್ದಾನೋ ಅಥವಾ ಅನುಮಾನದಿಂದ ಹೇಳ್ತಾ ಇದ್ದಾನೆ? ಅಂದ್ರೆ ಅನುಮಾನ ಪಟ್ಟಿಲ್ಲ, ಸ್ವಂತ ಅನುಭವ. ಹೆಂಗ ಸ್ವಂತ ಅನುಭವ ಆದ್ರೆ ಹಂಗ ನಿದ್ದೆ ಹೇಳಿ ನೀನು ಆತ್ಮ ಆತ್ಮ ಸ್ವರೂಪ ನಾನು ಯಾವುದೇ ತರ ಅವಿದ್ಯೆ ಅವಿದ್ಯಲಿ ಯಾವ ಇಂದ್ರಿಯಗಳೆಲ್ಲ ಅಂತಃಕರಣಗಳೆಲ್ಲ ಎಲ್ಲ ತರ ಲಯ ಮಾಡಿಬಿಡ್ತಾರೆ, ಅಜ್ಞಾನದ ಲಯ ಮಾಡ್ಬಿಡ್ತಾರೆ. ಓಕೆ ಫೈನ್, ನೋ ಪ್ರಾಬ್ಲಮ್. ನಮ್ಮ ಪ್ರಶ್ನೆ ಈಗ ಅಜ್ಞಾನ ಅಜ್ಞಾನದ ಫಲದ ಪ್ರಶ್ನೆ ಅಲ್ಲ, ಪ್ರಶ್ನೆ ಸ್ವರೂಪದ ಜ್ಞಾನ. ಸ್ವರೂಪದ ಜ್ಞಾನ ನಿದ್ರಾವಸ್ಥೆಯಲ್ಲಿ ಸ್ವರೂಪದ ಜ್ಞಾನ ಇದೆಯಾ? ಸ್ವರೂಪ ಜ್ಞಾನ ಹೇಳಿ ತೊಡಗಿದೆ, ಇದೆ ಇದೆ ಅಂದ್ರೆ ಎಲ್ಲ ಕಡೆಗೂ ಇದೆ. ಈಗ ಎಚ್ಚರದಲ್ಲೂ ಇದೆ, ಇದೆ ಅಂತ ತಿಳ್ಕೊಂಡು ಎಚ್ಚರಿಕೊಂಡ ಗಾಢದ ನಿದ್ದೆ ಎತ್ತಿತ್ತು ಅಂತ ಹೇಳ್ಕೊಂಡು. ಕರೆಕ್ಟ್, ಅದಕ್ಕೆ ಅನುಮಾನ ಅಂತ ಹೇಳ್ಬೋದು. ಅದಕ್ಕೆ ಅನುಮಾನ ಪ್ರಮಾಣ ಆಗಿತ್ತು. ಅನುಮಾನ ಪ್ರಮಾಣ ಅಂದ್ರೆ ಹೇಗಿರ್ತದೆ? ಎತ್ರ ಎತ್ರ ಧೂಮಃ ತತ್ರ ತತ್ರ ವನಿಗೆ, ಹೊಗೆ ಎಲ್ಲೆಲ್ಲಿದೆಯೋ ಅಲ್ಲಿ ಬೆಂಕಿ ಇರ್ಲಿಕ್ಕೆ ಬೇಕು. ನಾವು ಕಂಡದ್ ಬೆಂಕಿನೋ, ನಾವು ಕಂಡದ್ ಹೊಗೆನೋ? ಕಂಡದ್ದು ಹೊಗೆ, ಆದ್ರೆ ಜ್ಞಾನ ಆದದ್ದು ಹಂಗೆ. ಇದು ಕೂಡ ಅನುಮಾನ ಪ್ರಮಾಣದಿಂದ ಹೇಳ್ತಾ ಇದ್ದೀರಾ? ಸಾಕ್ಷಾತ್ ಅಪರೋಕ್ಷವಾಗಿ ಹೇಳ್ತಾ ಇಲ್ಲ, ಅಪರೋಕ್ಷ ಜ್ಞಾನ ಇಲ್ಲ. ಆದ್ದರಿಂದ ನಾಲ್ಕನೇ ಪಾದ ಒಂದಿದೆ, ತುರಿಯ. ಒಂದು ವೇಳೆ ಸಾಕ್ಷಾತ್ ಆ ಸ್ಥಿತಿಯೇ ಅಪರೋಕ್ಷ ಜ್ಞಾನವಾಗಿದ್ದಲ್ಲಿ, ಸಾಕ್ಷಾತ್ ಆ ಸ್ಥಿತಿಯೇ ಅಪರೋಕ್ಷ ಜ್ಞಾನವಾಗಿದ್ದಲ್ಲಿ ನಮಗೆ ನಾಲ್ಕನೆಯ ಅವಸ್ಥೆಯ ವಿವರಣೆ ಉಪನಿಷತ್ತಿನಲ್ಲಿ ಬೇಕಾಗಿದ್ದಿಲ್ಲ. ನಾಲ್ಕನೇ ಅವಸ್ಥೆ ವಿವರಣೆ ಉಪನಿಷತ್ತಿನಲ್ಲಿ ಯಾಕೆ ಬಂದಿದೆ ಅಂತಂದ್ರೆ, ಮೂರನೇ ಅವಸ್ಥೆಯಲ್ಲಿರುವಂತಹದ್ದು ಅದು ಏನಿದೆಯೋ ಅದು ಅನುಮಾನದಿಂದ ನಾವು ಆತ್ಮಾನಂದ ಸ್ವರೂಪ ಅಂತ ಹೇಳಬಹುದು, ಅನುಮಾನದಿಂದ ನಾವು ಇದ್ವಿ ಅಂತ ಹೇಳಬಹುದು, ಅನುಮಾನದಿಂದ ನಾವು ಅರಿವಿನ ಸ್ವರೂಪವೇ ಆಗಿದ್ವಿ ಅಂತ ಹೇಳಬಹುದು. ಇವಷ್ಟು ಅನುಮಾನ ಜನಿತ, ಇವು ಅಪರೋಕ್ಷ ಜ್ಞಾನವಲ್ಲ. ಯಾರೋ ಒಬ್ರು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಹೇಳಿದಂತೆ, ಏ ಅಲ್ಲಿ ಆತ್ಮಜ್ಞಾನ ಹೇಳ್ಕೊಡ್ತಾರಂತೆ, ಆತ್ಮಜ್ಞಾನ ಹೇಳ್ಕೊಡ್ತಾರಂತೆ, ಅಲ್ಲಿ ಆತ್ಮಜ್ಞಾನವನ್ನು ಹೇಳಿಕೊಡುವಂತ ಸ್ಥಾನ ಅಂತೆ ಅಂತ ಅವ್ರು ಹೇಳಿದ್ದಾದ್ರೆ ಅದು ಪ್ರತ್ಯಕ್ಷವೋ ಪರೋಕ್ಷವೋ? ಪರೋಕ್ಷ. ಅಪರೋಕ್ಷ ಅಲ್ಲ, ಪರೋಕ್ಷ. ಅವನೆಂದು ಇಲ್ಲಿ ಕ್ಲಾಸಿ ಬಂದಿಲ್ಲ, ಅವನೆಂದು ಕೂತಿಲ್ಲ, ಯಾರ್ದೋ ಮೂಲಕವಾಗಿ ಅವನಿಗೆ ಕೇಳಿಸಿದ್ದು, ಇಂಥಲ್ಲಿದೆ ಅಲ್ಲಿ ಹೋಗಿ ಕೇಳಪ್ಪ ಅಂತ ಹೇಳಿದ್ದು, ಇವನು ಹೋಗೋ ಪ್ರಯತ್ನ ಮಾಡಿದ್ದು ಇತ್ಯಾದಿ. ಎಲ್ಲಿವರೆಗೂ ಅವನು ಪ್ರತ್ಯಕ್ಷವಾಗಿ ಬಂದು ಕೂತ್ಕೊಂಡು ಕೇಳೋದಿಲ್ಲವೋ ಅಲ್ಲಿವರೆಗೂ ಇಂಥಲ್ಲಿ ಇಂಥದ್ದಿದೆ ಅಂತ ಏನು ಅವನು ತಿಳ್ಕೊಳ್ತಾನೆ, ಅದು ಏನು? ಅದು ಪರೋಕ್ಷ. ಉಪನಿಷತ್ ಕೇಳೋ ಪೂರ್ವದಲ್ಲಿಯೂ ಕೂಡ ನಾವು ಈ ಭಗವತ್ ತತ್ವವನ್ನು ಪರೋಕ್ಷವಾಗಿಯೇ ಮಾಡ್ತಾ ಬಂದಿದ್ದೀವಿ. ಮಾಂಡಿಕ್ಯ ಉಪನಿಷತ್ತಿನ ಕೈಯಲ್ಲಿ ತಗೊಂಡು ಕೂಡ ನಾವಿನ್ನೂ ಪರೋಕ್ಷವಾಗೇ ನೋಡ್ತಾ ಇದ್ದೇವೆ ಅಂತಂದ್ರೆ, ಹಾಗೆ ತುರಿಯ ಜಿಜ್ಞಾಸದ ಅವಶ್ಯಕತೆ ಏನು? ತುರಿಯ ಜಿಜ್ಞಾಸದ ಅವಶ್ಯಕತೆಯಲ್ಲಿ ಬಂದಿದ್ದರಿಂದಾಗಿ ನಾವು ಒಂದು ಅರ್ಥಕ್ಕೆ ಬರಬಹುದು. ಏನು ಅಂತಂದ್ರೆ, ಇವನು ಪ್ರಜ್ಞಾನ ಘನನು ಅಲ್ಲ. ಏಕೆ ಸುಷುಪ್ತಿ ಅವಸ್ಥಾ ಅಭಿಮಾನಿ ಏನಂತ ಕರೆದ್ರಿ ನೀವು? ಪ್ರಜ್ಞಾನ ಘನ. ಅವನು ಅಂತಃಪ್ರಜ್ಞ, ಅವನು ಇನ್ನೊಬ್ಬನು ಬಹಿಷ್ಪ್ರಜ್ಞ. ಇವರು ವಾದಕ್ಕೆ ತಗೊಂಡಾರೆ ಮೂರನೇ ಅವಸ್ಥಾ ಅಂತರಾಲ ಅವಸ್ಥಾ. ಇವ್ ಮೂರು ಹೊರತುಪಡಿಸಿ ಇನ್ನೊಂದು ನಾಲ್ಕನೇ ತಗೊಂಡಾರೆ, ಅದು ಯಾವುದದು? ಅದು ಪ್ರಜ್ಞಾನ ಘನ. ನಾಲ್ಕನೇದಲ್ಲದು ಅದನ್ನ ತಗೊಂಡಿದ್ದಕ್ಕೆ ನಾಲ್ಕನೇ ಕರೆದ್ವಿ ನಾವು, ಗೊತ್ತಾಯ್ತಾ? ನಾಲ್ಕನೇದಲ್ಲದು ಪ್ರಜ್ಞಾನ ಘನ. ಅದಕ್ಕೋಸ್ಕರ ನ ಪ್ರಜ್ಞಾನ ಘನಂ ಇತಿ ಸುಷುಪ್ತ ಅವಸ್ಥಾ ಪ್ರತಿಷೇಧ. ಏನ್ ಪ್ರತಿಷೇಧ ಆಯಿತು? ಶಂಕರರು ಹಿಂಗ್ ಹೇಳ್ತಾರೆ, ಶಂಕರರ ಭಾಷ್ಯವನ್ನು ಅರ್ಥವನ್ನು ಬರೀತಾರೆ, ಆದ್ರೆ ವ್ಯಾಖ್ಯಾನ ಮಾಡುವ ಹಂಗ್ ಮಾಡ್ಬಿಡ್ತಾರೆ. ಈ ನಿದ್ರಾವಸ್ಥ ಪ್ರತಿಷೇಧ ಆಯಿತು ಅಂತ ಆಯ್ತಿಲ್ಲೋ, ದಟ್ಸ್ ಎಂಡ್. ಯಾಕೆ ಆ ಫಿಲಾಸಫಿಗೆ ಮತ್ತೊಂದು ರೂಪ ಕೊಡೋ ಪ್ರಯತ್ನ, ಮತ್ತೊಂದು ಆಕಾರ ಕೊಡೋ ಪ್ರಯತ್ನ? ಅದಕ್ಕೆ ಅದೇ ಅವಸ್ಥೆಯಲ್ಲಿ ಅವನು ಯಾವ ವಿಷಯಗಳು ಇಲ್ಲದೆ ಇದರಿಂದಾಗಿ, ಅವನು ಎಚ್ಚರವಾಗಿ ಇದ್ದರಿಂದಾಗಿ, ಅವನೇ ಬ್ರಹ್ಮ, ಅವನೇ ಆತ್ಮ, ಅವನು ಅರಿವಿನ ಸ್ವರೂಪ. ಅರೆ, ಅವನು ಅರಿವಿನ ಸ್ವರೂಪ ಅನ್ನುವಂಥದ್ದು ಮೊದಲು ಅವನು ಇದ್ದ ಅನ್ನೋದು ನಿಮ್ಮ ಅಭಿಪ್ರಾಯವೇ, ಅನುಮಾನದಿಂದ ಸಿದ್ಧ ಮಾಡಿದ ಅಭಿಪ್ರಾಯ. ಅವಾಗ ಇನ್ನೊಂದು ಅಪರಾಧ ಆಗ್ತದೆ, ಏನು? ಆತ್ಮಜ್ಞಾನ ಅನುಮಾನ ಪ್ರಮಾಣದಿಂದ ಸಾಧ್ಯ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಐದು ಪ್ರಮಾಣಗಳು. ಹೌದಾ? ಹಾ, ಎಲ್ಲಿ ಬರ್ತದೆ? ಕೆವಿರದು ಬರ್ತದೆ. ಇದು ವಿಚಾರ ವೃತ್ತಿ ಪ್ರಭಾಕರ ಬರ್ತದೆ. ಇವೆಲ್ಲ ಎಲ್ಲಿ ಸಿಗ್ತವೆ? ಕಂಪ್ಲೀಟ್ ನಿಜಗೊಂಡಿರೋದು ಬುಕ್ ಹೌಸ್ ನಾ ಸಿಗ್ಬಹುದು. ಹುಬ್ಬಳ್ಳಿಯಲ್ಲಿ ಸಿಗ್ತಾವ ಹುಬ್ಬಳ್ಳಿಯೋಗಿಲ್ಲ. ಹುಬ್ಬಳ್ಳಿಯೊಳಗೆ ಹುಬ್ಬಳ್ಳಿಯೋಗಿದ್ದು ಸಾಹಿತ್ಯ ಭಂಡಾರ ಸಮಾಧಿ ಪುಸ್ತಕ, ಅವ್ರದ ಬ್ರಾಂಚ್ ಹುಬ್ಬಳ್ಳಿಗೂ ಇದೆ. ಅಲ್ಲಿ ಸಿಗ್ತಾವ ಸಮಾಧಿ ಪುಸ್ತಕ. ಅದು ಒಂದ್ ಸೆಟ್ ತಗೋಬೇಕು. ಶುಭ ಆಯ್ತು. ಹೇಳ ನೆನಪದ ಕೇಳ. ಸಮಾಜ ಪುಸ್ತಕಾಲಯದೊಳಗ ಅದು ಹಳೆಗನ್ನಡ. ಗ್ರಂಥ ಏನದ ಅಷ್ಟು ಹಳೆಗನ್ನಡ. ಹೀಗಾಗಿ ಬರೀ ಆ ಶ್ಲೋಕಗಳನ್ನು ಅಥವಾ ಆ ಗ್ರಂಥ ಭಾಗಗಳನ್ನು ನಾವು ನೋಡ್ತಾ ಹೋದ್ರೆ ನಮ್ಗೆ ಬಹುಶಃ ಅರ್ಥ ಆಗುದಿಲ್ಲ. ಅದ್ರ ವ್ಯಾಖ್ಯಾನ ತಾತ್ಪರ್ಯ ಇರ್ಬೇಕು. ವಿಚಾರ ಸಾಗರ್ ಹಿಂದೆ ಹೋಗುದು ನನಗೆ ಗೊತ್ತದೆ. ಅಷ್ಟು ಗ್ರಂಥಗಳು ಬೇಕು ಅಂತ ಹೇಳ. ಅಭಿನವ ಅಭಿನವ ಅಲ್ಲ, ಶಿವಪುತ್ರ ಸ್ವಾಮಿಗಳು ಬರ್ತಾರಲ್ಲ ವ್ಯಾಖ್ಯಾನವನ್ನ ಬರ್ತಾರಲ್ಲ, ಆ ಟೀಕಾ ಸಹಿತ ಶಿವಪುತ್ರಪ್ಪ ಸ್ವಾಮಿಗಳ ಟೀಕಾ ಸಹಿತವಾದಂತಹ ನಿಜಗುಣದ ಗ್ರಂಥಗಳು ಸ್ವಾಮೀಜಿ ಬೇಕಂತೆ, ಸಮಾಜ ಪುಸ್ತಕಾಲಯಗಳು ಮಾಡ್ಬೇಕಂತೆ, ಕಂಪ್ಲೀಟ್ ಸೆಟ್ ತರ್ಬೇಕಂತ. ಶಾಂತಾಶ್ರಮದಲ್ಲಿ ಸಿದ್ಧಾರಾಮಯ್ಯ ಪಕ್ಕದಲ್ಲಿ ಶಾಂತಾಶ್ರಮ ಅಂತಿದೆ, ಶಿವಪುತ್ರಪ್ಪ ಸ್ವಾಮಿಗಳ ಆಶ್ರಮ, ಅಲ್ಲಿ ಕೂಡ ದೊರಕ. ವೆರಿ ವೆರಿ ಇಂಪಾರ್ಟೆಂಟ್. ಅನುಮಾನ ಪ್ರಮಾಣ ಆಗ್ಬಿಡ್ತು, ಪ್ರತ್ಯಕ್ಷಕ್ಕೆ ಸಿಗುವುದಿಲ್ಲ. ಅನುಮಾನದಿಂದ ಸಿದ್ಧವಾಗ್ತದೆ. ಅನುಮಾನ ಪ್ರಮಾಣ ಅಂತಂದ್ರೆ ಏನು? ಈಗ ಹೊಗೆ ನೋಡ್ತೀಯ, ಬೆಂಕಿ ಇದೆ ಅಂತ ನೀನ್ ನಿರ್ಧಾರಕ್ಕೆ ಬರ್ತೀಯ. ಈ ಹೊಗೆ ಎಲ್ಲಿಂದ ಬರ್ತದ ಅಂತ ನೀವು ಹೋಗಿ ನೋಡಿದ್ದಾದ್ರೆ ಅದು ಇಬ್ಬನಿ ಇರ್ಬೋದು. ಅನುಮಾನವನ್ನ ಜಿಜ್ಞಾಸಕ್ಕೆ ತೆಗೆದುಕೊಂಡಾಗ, ಅನುಮಾನ ಜನಿತವಾದ ಜ್ಞಾನವನ್ನ ಜಿಜ್ಞಾಸಕ್ಕೆ ತಗೊಂಡಾಗ ಅನ್ಯಥಾ ಪ್ರತ್ಯಕ್ಷ ಜ್ಞಾನವೂ ಆಗಿರುವುದಲ್ಲ. ಹೌದಲ್ಲ? ಯು ಹ್ಯಾವ್ ಗಾನ್ ದೇರ್ ಬೈ ದಿ ಇನ್ಫರೆನ್ಶಿಯಲ್. ಯುವರ್ ಅಪ್ರೋಚ್ ಫಾರ್ ದಿ ಸ್ಮೋಕ್ ಈಸ್ ಇನ್ಫರೆನ್ಶಿಯಲ್. ಹೌದಾ? ಯುವರ್ ಕನ್ಕ್ಲೂಷನ್ ವಾಸ್ ಇಲ್ಲಿ ಫೈರ್ ಇದೆ, ಹೌದಾ, ಬೆಂಕಿ ಇದೆ. ಪ್ರತ್ಯಕ್ಷವಾಗಿ ಹೋಗಿ ನೋಡಿದಾಗ ನಿನಗೆ ಗೊತ್ತಾಗುತ್ತೆ ಅಲ್ಲಿ ಬೆಂಕಿ ಇಲ್ಲ, ಅಲ್ಲಿ ಏನಾಗಿದೆ, ಇಬ್ಬನಿ ಮೇಲೆ ಬರ್ತದೆ. ಓ, ಇದು ಬೆಂಕಿ ಅಲ್ಲ. ಹಾಗಾದ್ರೆ ಅನುಮಾನಜನಿತವಾದ ಜ್ಞಾನ ಪ್ರತ್ಯಕ್ಷ ಜ್ಞಾನದಲ್ಲಿ ಇರಬಹುದು, ಅನ್ಯಥ ಬೇರೆ ಇರಬಹುದು. ಹಾಗೆಯೇ ಅನುಮಾನಜನಿತ ಆತ್ಮ ಇರಬಹುದು, ಹಾಗೆ ಆಗ್ತದೆ ಅಲ್ಲ, ಹಾಗೆ ಸಿದ್ಧ ಆಗ್ತದೆ ಅದು. ಶುದ್ಧಿ ವೆರಿ ಕೇರ್ಫುಲ್. ಎಷ್ಟು ಗ್ರಂಥಗಳು ಅಲ್ಲಿ ನಾನು ಯಾಕೆ ನಿಮ್ಗೆ ಗ್ರಂಥ ಇಸ್ಕೊಂಡೆ ಅಂತಂದ್ರೆ ನಮಗ್ ಗೊತ್ತಾಗ್ತದೆ ಇದ್ರ ಅಂತರಾಳದಾಗ ಅವ್ರು ಯಾವ ಅಪ್ರೋಚ್ ನಲ್ಲಿ ಇದ್ದಾರೆ. ಐ ಆಮ್ ಶುವರ್ ಅವ್ರು ಈ ಅಪ್ರೋಚ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನಿಜಗುಣರು ಬಹಳ ವರ್ಷಗಳ ಹಿಂದೆ ಇದ್ದವರು, ಇವರೆಲ್ಲ ಇತ್ತೀಚಿನವರು. ಇವರು ಅಂತಂದ್ರೆ ಯಾರು? ಒಳ್ಳೆ ಹೆಸರು ಸ್ವಾಮಿಗಳು ಇವರು ಇತ್ತೀಚಿನವರು. ಇವರು ಈ ಫಿಲಾಸಫಿಯನ್ನ ಹೀಗಿಟ್ಕೊಂಡು ಅದು ಏನಾಗ್ತದೆ ಅಂತಂದ್ರೆ ಆ ಗ್ರಂಥಗಳನ್ನ ಅಭ್ಯಾಸ ಮಾಡುವವರು, ಅದೇ ಸಂಪ್ರದಾಯದಲ್ಲಿ ಅಭ್ಯಾಸ ಮಾಡುವವರು ಅವರಿಗೆ ಅಂತೆಯೇ ಶಾಸ್ತ್ರೀಯವಾಗಿ ಅರ್ಥವಾದೀತು. ಸ್ವಲ್ಪ ಅರ್ಥ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದಾಗ ಇದ್ದ ಗ್ರಂಥಗಳು ರೆಫರೆನ್ಸ್ ತಗೋತಾರೆ. ಇದನ್ನು ರೆಫರ್ ಮಾಡ್ಬೇಕಾದ್ರೆ ಏನಾಗ್ತದೆ ಅಡ್ಡ ಹೋಗ್ಬಿಡುತ್ತೆ. ನನಗೆ 100% ಗ್ಯಾರಂಟಿ ಇದೆ, ನಿಜಗುಣದ ಯಾವ ಗ್ರಂಥದಲ್ಲಿಯೂ ಕೂಡ ನಿದ್ರೆಯೇ ಬ್ರಹ್ಮ ಮತ್ತು ಬ್ರಹ್ಮಾನಂದ ಸ್ಥಿತಿ. ನಾವು ವಿವರಿಸ್ತೇವೆ ಇದು ಬ್ರಹ್ಮಾನಂದನಂತೆಯೇ ಇರ್ತದೆ ಅಂತ ಅಂತೇವಿ, ವಿನಃ ಇದು ಬ್ರಹ್ಮಾನಂದವೇ ಅಂತ ಹೇಳೋದಿಲ್ಲ. ನಾವು ಹೇಳ್ತೇವೆ ಇದೇ ಆತ್ಮನ ಸ್ಥಿತಿ, ಆತ್ಮನಂತೆ ಇರುವ ಸ್ಥಿತಿ. ನಮ್ಮ ಭಾಷೆದಲ್ಲಿ ಬಂದದ್ದು ನೋಡ್ರಿ, ಈ ಭಾಷೆಯಲ್ಲಿ ಬಂದಿಲ್ಲ ಆತ್ಮನಂತೆ ಇರುವಂತೆ. ಅದಕ್ಕೆ ನಾ ಹೇಳೋದು ಏನಂದ್ರೆ ಭಾಷೆದಲ್ಲೇ ಸರಿಯಾಗೇ ಬರೀತಾರೆ, ವ್ಯಾಖ್ಯಾನ ಮಾಡುವಾಗ ಒಂದೇ ಒಂದು ಶಬ್ದದಲ್ಲಿ ವ್ಯತ್ಯಾಸ ಮಾಡಿ ಡಿವೇಟ್ ಮಾಡ್ತಾರೆ. ಭಾಷೆದಲ್ಲಿ ಏನಿದೆ? ಸುಷುಪ್ತ ಅವಸ್ಥಾ ಪ್ರತಿಷೇಧ, ಅವಸ್ಥಾ ಅವಸ್ಥಾನೇ ಪ್ರತಿಷೇಧ ಆಗೋಯ್ತೀವಿ ಅಲ್ಲಿ ಹೇಳ್ತಾರೆ. ಬೀಜ ಅಭಾವ ಅವಿವೇಕ ರೂಪತ್ವ, ಬೀಜ ಭಾವ, ಬೀಜ ಭಾವ ಅವಿವೇಕ ರೂಪತ್ವಾದ. ನಿದ್ರಾವಸ್ಥೆಯಲ್ಲಿ ಒಂದು ಬೀಜ ಇದೆ, ಭಾವ ಅಂದ್ರೆ ಇರುವಿಕೆ. ಆ ಬೀಜದ ಇರುವಿಕೆಯ ವಿವೇಕ ನನಗಿಲ್ಲ. ಪೂರಾ ಪ್ರಪಂಚದ ಬೀಜವೇ ನಿದ್ರಾವಸ್ಥೆಯಲ್ಲಿದೆ, ಕೇಳ್ಕೊಳ್ಳಿ. ಪೂರಾ ಪ್ರಪಂಚದ ಬೀಜವೇ ವ್ಯಕ್ತಿಗತವಾದ ಬೀಜ ಅಂತ ಅಂದ್ರೂ ಕೂಡ ಅದು ಟೋಟಲ್ ನೊಳಗಿನ ಒಂದು ಪಾರ್ಟ್. ಅದು ಟೋಟಲ್ ಏನು? ವಿಶ್ವ, ವಿಶ್ವ ಅಲ್ಲ ಸಾರಿ, ಜಗತ್ತು ಸೃಷ್ಟಿ. ಅದು ಮಾಯಾ, ವ್ಯಷ್ಟಿಯಲ್ಲಿ ಅಜ್ಞಾನ. ಹಾಗಾದ್ರೆ ಅಜ್ಞಾನ ಎನ್ನುವ ಬೀಜದ ಸ್ಥಿತಿ ಸ್ಟಿಲ್ ಕಂಟಿನ್ಯೂ ಟು ಬಿ ದೇ, ನಿದ್ರಾಸ್ಥಿತಿ. ನಿದ್ರಾಸ್ಥಿತಿಯಲ್ಲಿ ಅಜ್ಞಾನ ಎನ್ನುವ ಬೀಜ ಅದು ಇರ್ತದೆ. ಹೇಗಿರ್ತದೆ? ಅವಿವೇಕ ರೂಪತ್ವಾದ ಅಜ್ಞಾನ ಅನ್ನುವ ಬೀಜ ಅದಿರ್ತದೆ. ಹೀಗಾಗಿ ಆ ಸ್ಥಿತಿಯು ಅದು ಬ್ರಹ್ಮಾನಂದ ಸ್ಥಿತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅರ್ಥಾತ್ ತುರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈಗೇನೇನಾಯ್ತು ನೋಡ್ರಿ, ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಅಂತರಾಳ ಪ್ರಜ್ಞಂ ನ ಉಭಯ ಪ್ರಜ್ಞಂ, ಅದೇ ನ ಪ್ರಜ್ಞಾನ ಘನಂ. ಬೀಜ ಭಾವ ಅವಿವೇಕ ರೂಪತ್ವಾದ, ಅವಿವೇಕ ಅಂದ್ರೆ ಅಜ್ಞಾನ. ಓಕೆ, ನೆಕ್ಸ್ಟ್. ನ ಪ್ರಜ್ಞಂ ಇತಿ ಯುಗಪತ್ ಸರ್ವ ವಿಷಯ ಅಜ್ಞಾತೃತ್ವ ಪ್ರಜ್ಞಾತೃತ್ವ ಪ್ರತಿಷೇಧ. ನ ಪ್ರಜ್ಞಂ ಇತಿ ಯುಗಪತ್, ನ ಪ್ರಜ್ಞಂ ಅಂದ್ರೇನು? ಯಾವ ಎಚ್ಚರವೂ ಇಲ್ಲ. ಎದ್ದ ಮೇಲೆ ಗಾಢ ನಿದ್ರೆ ಹತ್ತಿತ್ತು ಅಂತ ಹೇಳುವ ಯಾರು? ಅವನೇನಂದ್ರೆ ಸ್ವಲ್ಪ ಎಚ್ಚರ ತಪ್ಪೇನ ಅಂತ ಅನ್ಲಿಕ್ಕೆ ಆಗುದಿಲ್ಲ. ಎಚ್ಚರ ತಾನು ಎಚ್ಚರವೇ ಎನ್ನುವುದು ತಪ್ಪೇ ಹೋಗಿದ್ದಲ್ಲಿ ನಿದ್ರಾವಸ್ಥಾ ಅನುಭವ, ತಾನು ಎಚ್ಚರವೇ ಅನ್ನೋದು ತಪ್ಪೇ ಹೋಗಿದ್ದಲ್ಲಿ ನನಗೆ ಚೆನ್ನಾಗಿ ಆನಂದವಾಗಿ ನಿದ್ದೆ ಹತ್ತು ಅಂತ ಹೇಳುವ ಸಾಧ್ಯತೆನೇ ಇಲ್ಲ. ಅವನು ಹಾಗೆ ಹೇಳ್ತಾನೆ ಇದರರ್ಥ ಎಚ್ಚ ತಪ್ಪಿಲ್ಲ. ಹಾಗಾಗಿ ಹೇಗಿತ್ತು ಅನುಭವ ಅಂತ ಹೇಳಲಿಕ್ಕೆ ಅವನಲ್ಲಿ ಇಲ್ಲ, ಎಚ್ಚರ ಆದ್ಮೇಲೆ ಹೇಳೋಣ. ನೀವು ಕೇಳಿ ನೋಡ್ರಿ, ಇರಪ್ಪ ನಂಗೆ ಎಚ್ಚರ ಆಗಿಲ್ಲ ಹೇಳ್ತದ. ಅವನು ನ ಪ್ರಜ್ಞಂ ಇತಿ ಯುಗಪತ ಸರ್ವ ವಿಷಯ ಪ್ರಜ್ಞಾತೃತ್ವ ಪ್ರತಿಷೇಧ. ನ ಪ್ರಜ್ಞಂ ಅಂತ ಹೇಳುವ ಮೂಲಕವಾಗಿ ಸರ್ವ ವಿಷಯ ಪ್ರಜ್ಞಾತೃತ್ವ ಪ್ರತಿಷೇಧ. ಸರ್ವ ವಿಷಯ ಅಂದ್ರೆ ಯಾವುದು? ಜಾಗೃತ, ಸ್ವಪ್ನ, ಸುಷುಪ್ತಿ, ಅಂತರಾಳ, ಎಲ್ಲಾ ಸ್ಥಿತಿಗಳನ್ನು ಕೂಡ ವಿರೋಧಿಸಿ ಈ ಮಾತು ಹೇಳಿದ್ದಾರೆ ಪ್ರತಿಷೇಧ. ನ ಅಪ್ರಜ್ಞಂ ಇತಿ ಅಚೈತನ್ಯ ಪ್ರತಿಷೇಧ. ನ ಪ್ರಜ್ಞಂ ಆಯ್ತಾ, ಈಗ ನ ಅಪ್ರಜ್ಞಂ. ನ ಅಪ್ರಜ್ಞಂ ಏನ್ ತೋರಿಸ್ತದೆ? ಚೈತನ್ಯ ಅಚೈತನ್ಯ ಪ್ರತಿಷೇಧ, ಚೈತನ್ಯದ ಇಲ್ಲದಿರುವಿಕೆಯನ್ನ ವಿರೋಧ ಮಾಡಿದಂತಾಯ್ತು. ಅಂದ್ರೇನು? ಗಾನದಲ್ಲಿ ಎಚ್ಚರ ತಪ್ಪಿದ್ದ ಅಂತ ಹೇಳಿಕ್ಕೂ ಆಗೋದಿಲ್ಲ. ಹೇಳ್ರಿ, ಯಾಕೆ ಹೇಳಲಿಕ್ಕೆ ಆಗುದಿಲ್ಲ? ಎಚ್ಚರ ಆದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಹತ್ತಿತ್ತು ಅಂತ ಹೇಳೋನು ಯಾರು? ಅಂದ್ರೆ ಇದ್ದ ಅಂತ ಇದ್ದಲ್ಲು ಗಾಣದಲ್ಲಿ ಎಚ್ಚರವಾಗಿ ಇದ್ದ ಅಂತ ಇದ್ದಲ್ಲು ಅಷ್ಟೇ, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನ ಅಪ್ರಜ್ಞಂ, ನ ಪ್ರಜ್ಞಂ, ನ ಅಪ್ರಜ್ಞಂ. ಇದ ಏನ್ ಗೊತ್ತಾ? ಒಂದು ಉದಾಹರಣೆ ಹೇಳಿದ್ವಿ, ಪ್ರಾರ್ಥಿಸ್ಕೊಡ್ತೀನಿ ಅವರಿಗೆ. ಏನ್ ಗೊತ್ತಾ, ಮನೆಯಲ್ಲಿ ಹಾಗೆ ನಮ್ಮ ಹಳೆ ಕಾಲದ ಉದಾಹರಣೆ ಕೊಡ್ತೀನಿ, ಹೊಸ ಕಾಲದ ಕೊಡ್ಲಿ ಬರಂಗಿಲ್ಲ. ಹಳೆ ಕಾಲದಲ್ಲಿ ನೀವು ಟೇಪ್ ರೆಕಾರ್ಡ್ ಪ್ಲೇಯರ್ ಅಂತ, ಟೇಪ್ ಪ್ಲೇಯರ್ ಏನಂತ, ರೆಕಾರ್ಡ್ ಪ್ಲೇಯರ್ ಕಮ್ ಟ್ರಾನ್ಸಿಸ್ಟರ್ ಎಲ್ಲ ಇರ್ತಿದ್ದು ನೋಡಿ. ಅದ ರೆಕಾರ್ಡ್ ಪ್ಲೇಯರ್ ಅಷ್ಟೇ ಸಿಗ್ತಿತ್ತು, ನಿಮಗೆ ಸಿಗ್ತಾವನ್ನ ಗೊತ್ತಿಲ್ಲ. ಸೊ ಅದೇ ಸೈಜದ ಸಿಡಿ ಪ್ಲೇಯರ್ ಬಂದವೆ. ಸೊ ಎನಿವೇ, ಸೊ ಬಂದಾಗ ಮನೆಯವ್ರು ತಂದಿಟ್ರು ಅದನ್ನ, ಹಿಂಗೆ ತಂದಿಟ್ರು. ಈ ಮನೆಯವ್ರಿಗೆ ಒಂದು ಮಗು ಇತ್ತು, ಒಂದು 2 ವರ್ಷದ ಮಗು. ಅದು ಇದೇನು ಇದೇನು ಅಂತ ಕೇಳ್ತು. ಯಾರು ಏನಿಲ್ಲ, ಕಾಫಿ ಟೈಮ್ ಆಯ್ತು, ಒಳಗೆ ಕಾಫಿ ಬನ್ನಿ ಅಂತ ಕರೆದ್ರು. ಇವರೆಲ್ಲ ಕಾಫಿ ಕುಡಿಯಬೇಕು ಅಂತ ಹೇಳಿದ್ರು. ಆ ಮಗು ಹೋಗ್ಲಿಲ್ಲ, ಅದು ಹಿಡ್ಕೊಂಡು ಹಿಂಗೆ ಹಿಂಗೆ ಮಾಡಿ ಕರ್ಕೊಂಡು, ಕ್ಯೂರಿಯಾಸಿಟಿ ಯಾವ ಮಕ್ಕಳಾದ್ರು ಹಂಗೆ. ಹಾಗೆ ಮಾಡ್ಬೇಕಾದ್ರೆ ಆ ಬಟನ್ ಒತ್ತಿದ್ರು, ಬಟನ್ ಒತ್ತಿಕೊಳ್ಳಿ ಏನಾಯ್ತು ಅಂತಂದ್ರೆ ಅದು ಪ್ಲೇ ಸ್ಟಾರ್ಟ್ ಆಯ್ತು. ಯಾವ್ದೊಂದು ಸಣ್ಣ ಹಾಡು ಬರ್ತದೆ ಅಲ್ಲೇ ಹಾಡಿದ್ದೆ ತೋರಿಸಿರ್ತಾರೆ. ಏನ್ ತಂದಿಪ್ಪ, ನಾನು ಟೇಪ್ ರೆಕಾರ್ಡ್ ತಂದೇನೆ. ಏನ್ ತೋರಿಸ್ತದ ಸ್ವಲ್ಪ ತೋರಿಸಿರ್ತಾರೆ. ಹೆಂಗ್ ತೋರಿಸ್ಬೇಕು ಅಂದ್ರೆ ಟೇಪ್ ಹಾಕಿ ಅಥವಾ ರೆಕಾರ್ಡ್ ಮಾಡಿ ತೋರಿಸಿರ್ತಾರೆ. ಸೊ ಯಾರೋ ಅವ್ರ ಬೈಕಿನ ಒಬ್ರು ಯಾರೋ ಹಾಡಾಗಿರ್ತಾರೆ, ಅದು ರೆಕಾರ್ಡ್ ಆಗಿರ್ತದೆ. ಆಮೇಲೆ ಮತ್ತೊಬ್ರು ಯಾರೋ ಒಂದು ಟ್ಯೂಬ್ ಹೇಳಿರ್ತಾರೆ, ಅದು ರೆಕಾರ್ಡ್ ಆಗಿರ್ತದೆ. ಏ ಕಾಫಿ ರೆಡಿ ಆಗಿದೆ ಬರ್ರಿ ಅಂತ ಒಳಗೆ ಕೂಗ್ತಾರೆ, ಅದು ರೆಕಾರ್ಡ್ ಆಗಿರ್ತದೆ. ಇವರಲ್ಲಿ ಎಲ್ಲಿ ಹೋಗ್ತಾರೆ ಎಲ್ಲರೂ? ಕಾಫಿ ಕೊಡಿ ಒಳಗೆ ಹೋಗ್ತಾರೆ. ಹೌದಾ? ಒಳಗೆ ಹೋದ್ಮೇಲೆ ಈ ಮಗು ಬಟನ್ ಆಫ್ ಮಾಡಿರ್ತದ ಮುಂಚೆ. ಆಮೇಲೆ ಒಳಗೆ ಹೋದ್ರು ಅವೆಲ್ಲ ಒಳಗೆ ಹೋಗಿದ್ಮೇಲೆ ವಾಪಸ್ ಬರ್ತಾರೆ. ಒಳಗೆ ಹೋಗ್ಬೇಕಾದ್ರೆ ಮರ್ತು ಬಿಟ್ಟಿರ್ತಾರೆ, ಏನೋ ಆಫ್ ಮಾಡೋದ್ರೆ ಮರ್ತು ಬಿಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಹಾಗಾದ್ರೆ ಇದು ನಾವು ಮರ್ತು ಬಿಟ್ವಿ ಏನಾಗಿದೆ ನೋಡೋಣ ಅಂತೇಳಿ ರಿವೈಂಡ್ ಮಾಡ್ತಾರೆ. ರಿವೈಂಡ್ ಮಾಡಿ ಹಾಕ್ತಾರೆ. ಯಾಕೆಲ್ಲ ರಿವೈಂಡ್ ಮಾಡಿದ ಕೂಡ ಏನಾಯ್ತು, ಒಂದೊಂದು ಕೇಸ್ ಆಗ್ತದೆ. ಏನೋ ಅವ್ರು ಹಾಡಿದ್ದು, ಅವ್ರ ಜೋಕ್ ಮಾಡಿದ್ದು, ಇದು ಜಾಗೃತ ಜಾಗೃತ ಅವಸ್ಥಾ. ಆಮೇಲೆ ಪಕ್ಕ ಮನೆ ರೆಡಿ ಹಾಕಿರ್ತಾರೆ, ಅದು ಸಣ್ಣ ದನಿಯೊಳಗೆ ಅದು ಕೂಡ ಇದು ರೆಕಾರ್ಡ್ ಆಗಿರ್ತದೆ. ಇದು ಸ್ವಪ್ನ ಅವಸ್ಥಾ. ಹಂಗೆ ಮುಂದೆ ಹೋಗ್ಕೊಳ್ಳೆ ಏನು ರೆಕಾರ್ಡ್ ಆಗೇ ಇಲ್ಲ. ಯಾರು ಹೇಳಿದ್ರಪ್ಪ ರೆಕಾರ್ಡ್ ಆಗಿಲ್ಲ ಅಂತ? ರೆಕಾರ್ಡ್ ಆಗಿದೆ, ಏನೂ ರೆಕಾರ್ಡ್ ಆಗಿಲ್ಲ ಅನ್ನೋದು ರೆಕಾರ್ಡ್ ಆಗಿದೆ. ಇದರಷ್ಟೇನು ಮೂರು ಅವಸ್ಥೆಯಲ್ಲಿ ರೆಕಾರ್ಡಿಂಗ್ ಆಗ್ತಾನೆ ಇದೆ. ಸೊ ಆತ್ಮ ಕಂಟಿನ್ಯೂಟಿ ಇದೆ. ಜಾಗೃತದಲ್ಲಿ ಹೊರಗಿನ ವಿಷಯ ವಸ್ತು ಪದಾರ್ಥಗಳಿಂದ ಸಹಿತವಾಗಿ ರೆಕಾರ್ಡ್ ಆಗ್ತದೆ. ಸ್ವಪ್ನದಲ್ಲಿ ಭೌತಿಕ ಪದಾರ್ಥಗಳು ಇಲ್ಲದೇನೆ ಅಲ್ಲಿ ಕನಸಿನ ಪದಾರ್ಥಗಳಿಂದ ಅನುಭವ ಬರ್ತದೆ. ಗಾಢ ನಿದ್ರೆಯಲ್ಲಿ ಇವು ಯಾವೂ ಇಲ್ಲದೆ ಇರುವಂತಹ ಅನುಭವ. ಆ ಅನುಭವ ಅದು ತುರಿಯಕ್ಕೆ ಸೇರಿದ್ದು. ಆ ಮೂರರಲ್ಲಿಯೂ ಅನುಭವಿಸುವವನು ಅವನು ತುರಿಯ. ಅನುಭವ ಅದು ಯಾವುದಕ್ಕೆ ಸುಷುಪ್ತನಿಗೆ ಸೇರಿತ್ತು, ಅನುಭವ ಸುಷುಪ್ತನಿಗೆ ಸೇರಿತ್ತು. ಆದರೆ ನಾಲ್ಕರಲ್ಲಿಯೂ ನಾನಿದ್ದೇನೆ ಅನ್ನುವಂಥದ್ದು ಇವನು ತೋರಿತು. ಇತ್ತನೇಸಿ ಬಾಧೆ ಅಷ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡು ಆಯ್ತೀಗ. ಕಥಂ ಪುನಃ ಅಂತಃಪ್ರಜ್ಞತ್ವಾದೀನ ಆತ್ಮನೇ ಗಮ್ಯಮಾನಾನ ಪ್ರಜ್ವಾದೌ ಸತ್ಪಾದಿವತ್ ದಿಶೀಧಾತ್ ಅಸತ್ವಂ ಗಮ್ಯತೆ ಇತಿ ಅಸತ್ವಂ ಗಮ್ಯತೆ ಇತಿ ಉಚ್ಯತೆ.